ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆಯ ಹಿನ್ನೆಲೆಯಲ್ಲಿ ವೀರ ಯೋಧರಿಗೆ ಗೌರವ ನಮನ. ಬಾಣಂತಿಯರ ಸರಣಿ ಸಾವಿನ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗ್ರಹ. ಬ್ಯಾಂಕ್ಗಳ ಸರ್ಫೈಸಿ ಕಾಯ್ದೆ ಕುರಿತು ಕಾಫಿ ಬೆಳೆಗಾರರು ಆತಂಕ ಪಡುವ ಅಗತ್ಯವಿಲ್ಲ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಸ್ಪಷ್ಟನೆ. ಬೆಂಗಳೂರಿನಲ್ಲಿ ಮಖಾನ ಸಿದ್ದ ಆಹಾರೋತ್ಸವ ಮಹೋತ್ಸವಕ್ಕೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು. ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ, ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ, ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು. ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ. ಆಕಾಶವಾಣಿ ಬೆಂಗಳೂರು, ಸಮಯ 6:51. ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸೂಕ್ಷ್ಮ ಜೀವ ನಿವಾರಕಗಳ ಪ್ರತಿರೋಧ ಕುರಿತು ಡಾ ಚಂದ್ರಶೇಖರ ಕೆಎಂ ಅವರೊಡನೆ ಸಂದರ್ಶನ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೇಗೌಟ್ಟದ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಹಾಗೂ ಜನಪದ ಗೀತೆಗಳನ್ನು ಕೇಳಲಿದ್ದೀರಿ. ಆತ್ಮೀಯ ರೈತ ಬಾಂಧವರೇ, ಕಾರ್ಯಕ್ರಮದ ಆರಂಭದಲ್ಲಿ ಸೂಕ್ಷ್ಮ ಜೀವ ನಿವಾರಕಗಳ ಪ್ರತಿರೋಧ ಕುರಿತು ಡಾ ಚಂದ್ರಶೇಖರ ಕೆಎಂ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತರಿಗೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಇದರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಚಂದ್ರಶೇಖರ್ ಕೆಎಂ ಅವರು ಆಗಮಿಸಿದ್ದಾರೆ. ಇವತ್ತು ಈ ಒಂದು ಸೂಕ್ಷ್ಮ ಜೀವ ನಿವಾರಕಗಳ ಪ್ರತಿರೋಧ, ಈ ಬಗ್ಗೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, ಈ ವಿಷಯ ಕುರಿತು ಮಾಹಿತಿ ಮಾಡ್ತಾ ಇದ್ದೇವೆ. ಈ ಸೂಕ್ಷ್ಮ ಜೀವ ನಿವಾರಕಗಳ ಪ್ರತಿರೋಧ ಅಂದ್ರೇನು ಡಾಕ್ಟರ್ ಚಂದ್ರಶೇಖರ್ ಕೆಎಂ ಅವರೇ? ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಒಂದು ಈ ವಿಷಯ ಬರೋಕ್ಕಿಂತ ಮೊದಲು ನಾವೊಂದು ಉದಾಹರಣೆ ಕೊಡಲು ಇಷ್ಟಪಡ್ತೀನಿ. ಏನಂದ್ರೆ, ನಮ್ಗೆ ಇವಾಗ ಯಾವ್ದೇ ಮನುಷ್ಯರಿಗಾಗ್ಲಿ ಪ್ರಾಣಿಗಳಿಗಾಗ್ಲಿ ಜ್ವರ ಬರುತ್ತೆ, ಅದು ಯಾವ್ದೋ ಒಂದು ರೋಗ ಬರುತ್ತೆ, ನಾವು ವೈದ್ಯರ ಹತ್ರ ಹೋಗ್ತೀರಿ, ಮಾತ್ರೆ ಎಲ್ಲ ಬರ್ಕೊಡ್ತಾರೆ. ಆ ಮಾತ್ರೆನ ನಾವು 5 ದಿವಸಕ್ಕೆ ಮಾತ್ರೆ ಬರ್ಕೊಟ್ಟಿರ್ತಾರೆ ವೈದ್ಯರು, ನಾವು ಬರೀ 1 ದಿನಕ್ಕೆ ತಗೊಂತೀರಿ, ಅದು ಹಂಗೆ ನಿಲ್ಲಿಸ್ಬಿಡ್ತೀರಿ, ಯಾಕಂದ್ರೆ ಎಲ್ಲ ಸರ್ ಹೋಗುತ್ತೆ, ಮೈಕೈ ನಾವೆಲ್ಲ ಹೊರಟೋಗುತ್ತೆ, ಜ್ವರ ಹೊರಟೋಗುತ್ತೆ ಅಂತ. ಸೊ ಅವಾಗ ಏನಾಗುತ್ತೆ, ಅದೇ ತರ ಜ್ವರ ಅದೇ ತರ ರೋಗ ಮತ್ತೊಮ್ಮೆ ಬಂದಾಗ ಅದು ನಾವು ಯಾವ ತರದ್ದು ಮಾತ್ರೆ ಕೊಟ್ಟರು ವೈದ್ಯರು ಅವಾಗ ಸರ್ ಹೋಗಲ್ಲ. ಅದು ಏನಕ್ಕೆ ಅಂದ್ರೆ, ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ಸೂಕ್ಷ್ಮ ಜೀವಿಗಳು ನಿವಾರಕಗಳ ಪ್ರತಿರೋಧ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಹೇಳೋದು ಇದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ನಾವು ಅದನ್ನ ಹೇಗೆ ತಡೆಗಟ್ಟಬೇಕಂದ್ರೆ ಮೇನ್ ಆಗಿ ನಾವು ವೈದ್ಯರು ಹೇಳಿದ ತರ ತಗೋಬೇಕು. ವೈದ್ಯರು 5 ದಿವಸ ಮಾತ್ರೆ ತಗೊಂಡ್ರೆ 5 ದಿವಸ ಮಾತ್ರೆ ತಗೋಬೇಕಾಗತ್ತೆ, ವೈದ್ಯರು 3 ದಿವಸ ಮಾತ್ರೆ ತಗೋಬೇಕಂದ್ರೆ ಅವು 3 ದಿವಸನು ಮುಗಿಸ್ಬೇಕಾಗತ್ತೆ. ಸೊ ಇದರ ಹೇಳಿದ್ರು ಅವ್ರು ಹೇಳಿದ್ದು ಪಾಲನೆ ಮಾಡದಿದ್ದಲ್ಲಿ ನಮ್ಗೆ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬರುತ್ತೆ. ಈಗ ಈ ಜೀವ ಪ್ರತಿಜೀವಕ ಅಂದ್ರೇನು ಡಾಕ್ಟ್ರೆ? ಸೊ ಮೊದಲಿಗೆ ಆಂಟಿ ಮೈಕ್ರೋಬಿಯಲ್ಸ್, ಆಂಟಿ ಮೈಕ್ರೋಬಿಯಲ್ಸ್ ಅಂದ್ರೆ ಅದನ್ನ ಸರಳವಾಗಿ ಹೇಳ್ಬೇಕಂದ್ರೆ ಅದು ಔಷಧಿಗಳು. ಯಾವ ಔಷಧಿಗಳು ನಮ್ಗೆ ಯಾವ್ದೇ ತರ ರೋಗ ಬರುತ್ತೆ, ಯಾವ್ದೇ ತರ ಸೋಂಕು ಬರುತ್ತೆ, ಅದರನ್ನ ನಿವಾರಣೆ, ಆ ಸೋಂಕು ಮಾಡೋದೇನು, ಒಂದು ಬ್ಯಾಕ್ಟೀರಿಯಾ ಇರ್ಬೋದು, ವೈರಾಣು ಇರ್ಬೋದು, ಶಿಲೇಂದ್ರಗಳು ಇರ್ಬೋದು. ಸೊ ಇದರಿಂದ ರೋಗಗಳು ಬರುತ್ತೆ. ಸೊ ಆ ರೋಗಗಳನ್ನ ನಿವಾರಣೆ ಅಥವಾ ತಡೆಗಟ್ಟಕ್ಕೆ ನಾವು ಯೂಸ್ ಮಾಡುವಂತ ಔಷಧಿಗಳನ್ನ ಆಂಟಿ ಮೈಕ್ರೋಬಿಯಲ್ಸ್ ಅಂತಾರೆ. ಸೊ ಈ ಆಂಟಿ ಮೈಕ್ರೋಬಿಯಲ್ಸ್ ತಕೊಳೋದ್ರಿಂದ ನಮ್ಗೆ ಸೋಂಕು ಹಾಗೆ ಜೀವಿಗಳೆಲ್ಲ ಸತ್ತೋಗುತ್ತೆ, ಮತ್ತೆ ಸೋಂಕು ಅಥವಾ ರೋಗ ಅಥವಾ ಜ್ವರ ಕಮ್ಮಿ ಆಗುತ್ತೆ. ಸೊ ಆಂಟಿ ಮೈಕ್ರೋಬಿಯಲ್ಸ್ ಅಂದ್ರೆ ಅದರಲ್ಲಿ ಹಲವಾರು ರೀತಿ, ಆ ವಿವಿಧ ರೀತಿಗಳಿದೆ. ಅಂದ್ರೆ ಆಂಟಿ ಬ್ಯಾಕ್ಟೀರಿಯಲ್ಸ್ ಅಂತಾರೆ, ಆಂಟಿ ವೈರಲ್ಸ್ ಅಂತಾರೆ, ಆಂಟಿ ಫಂಗಲ್ ಏಜೆಂಟ್ಸ್ ಅಂತಾರೆ. ಸೊ ಆಂಟಿ ಮೈಕ್ರೋಬಿಯಲ್ಸ್ ಅನ್ನೋದು ಅದು ಸಾಮಾನ್ಯವಾಗಿ ಅದು ಜನರಲ್ ಆಗಿ ಹೇಳ್ತಾರೆ, ಬಟ್ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ ಅದರಲ್ಲಿ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಇದೆ. ಆಂಟಿ ಬ್ಯಾಕ್ಟೀರಿಯಲ್ಸ್ ಅಂತಾರೆ, ಆಂಟಿ ವೈರಲ್ಸ್ ಅಂತಾರೆ, ಆಂಟಿ ಫಂಗಲ್ ಏಜೆಂಟ್ಸ್ ಅಂತಾರೆ. ಸೊ ಈ ಆಂಟಿ ಮೈಕ್ರೋಬಿಯಲ್ಸ್ ಸಾಮಾನ್ಯ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆಂಟಿ ಮೈಕ್ರೋಬಿಯಲ್ಸ್ ಅಂದ್ರೆ ಔಷಧಿಗಳು. ಈ ಔಷಧಿಗಳು ಬಂದಾಗಿಂದ ಚಿಕಿತ್ಸಾ ಕ್ಷೇತ್ರದಲ್ಲಿ ಕ್ರಾಂತಿನೇ ಉಂಟು ಮಾಡಿದೆ. ಯಾಕಂದ್ರೆ ನಾವು ಔಷಧಿಗಳು ಈ ಆಂಟಿ ಮೈಕ್ರೋಬಿಲ್ಸ್ ಇಲ್ಲದೆ ಯಾವುದೇ ತರಹದ ಶಸ್ತ್ರಚಿಕಿತ್ಸೆ ಮಾಡೋಕ್ಕಾಗಲ್ಲ, ಅಂಗಾಂಗಗಳ ಕಸಿ ಮಾಡೋಕ್ಕಾಗಲ್ಲ, ಕ್ಯಾನ್ಸರ್ ರೋಗ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ. ಸೊ ಆಂಟಿ ಮೈಕ್ರೋಬಿಯಲ್ಸ್ ಯೂಸ್ ಮಾಡೇ ಇವೆಲ್ಲ ಮಾಡಬೇಕಾಗುತ್ತದೆ. ಓಕೆ, ಸೊ ಸಾಮಾನ್ಯವಾಗಿ ನಾವು ಯಾರೇ ಆಗಲಿ ಹಾಸ್ಪಿಟಲ್ಗೆ ಅಥವಾ ಅಡ್ಮಿಟ್ ಆದಾಗ ಎಲ್ಲ ಸಾಮಾನ್ಯವಾಗಿ ಒಂದು 60% ಒಳರೋಗಿಗಳಿಗೆ ನಾವು ಸೂಕ್ಷ್ಮಜೀವಿ ನಿವಾರಕಗಳು ಅಂದ್ರೆ ಆಂಟಿ ಮೈಕ್ರೋಬಿಯಲ್ ಅಂದ್ರೆ ಔಷಧಿಗಳನ್ನು ಕೊಡಲಾಗುತ್ತದೆ. ಅಂದ್ರೆ ಈಗ ಆಂಟಿಬಯೋಟಿಕ್ಸ್ ಈ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಈಗ ಡಾಕ್ಟ್ರೇ, ಸೂಕ್ಷ್ಮ ಜೀವ ನಿವಾರಕ ಪ್ರತಿರೋಧಕ ಇದನ್ ಅಂದ್ರೇನು? ಇದು ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಅಲ್ಲ, ಇದ್ರ ಬಗ್ಗೆ ಹೇಳಿ. ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ, ಈಗ ನಾವು ಆಂಟಿ ಮೈಕ್ರೋಬಿಯಲ್ಸ್ ಅಂದ್ರೆ ಔಷಧಿಗಳು, ಆ ಔಷಧಿಗಳು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ನಾವ್ ಯಾವ್ದೇ ತರ ಸೂಕ್ಷ್ಮ ಜೀವಿಗಳು ರೋಗ ಬರ್ದಿರಲಿ ಅಂತ ಯೂಸ್ ಮಾಡ್ತಾರೆ. ಸೊ ಈ ವಿಚಾರದಲ್ಲಿ ಕೆಲವೊಮ್ಮೆ ನಾವು ಇದು ಸೂಕ್ಷ್ಮ ಜೀವಿಗಳು ಏನ್ ಮಾಡುತ್ತೆ ಅಂದ್ರೆ ಅವು ಪ್ರತಿರೋಧ ಒಡ್ಡಕ್ಕೆ ಶುರು ಮಾಡುತ್ತೆ ಔಷಧಿಗಳಿಗೆ. ಸೊ ಯಾವ ಔಷಧಿಗಳು ಯೂಸ್ ಮಾಡಿ ನಾವು ರೋಗ ನಿಯಂತ್ರಣ ಮಾಡ್ತಾ ಇದ್ರು, ಯಾವಾಗ ಸೂಕ್ಷ್ಮ ಜೀವಿಗಳನ್ನು ಸಾಯಿಸೋ ಮುಖಾಂತರ, ಸೊ ಆ ಸೂಕ್ಷ್ಮ ಜೀವಿಗಳು ಈ ಔಷಧಿಗಳ ವಿರುದ್ಧ ಕೆಲಸ ಮಾಡೋದಿಲ್ಲ. ಕೆಲಸ ಮಾಡದಿರಾ ಅದು ರೆಸಿಸ್ಟೆನ್ಸ್ ಅಂದ್ರೆ ಪ್ರತಿರೋಧ ತೋರುತ್ತೆ. ಸೊ ನಾವ್ ಎಷ್ಟೇ ಔಷಧಿ ಕೊಟ್ಟರು ಸೂಕ್ಷ್ಮ ಜೀವಿಗಳು ಸಾಯಲ್ಲ. ಸೊ ಆ ಇದನ್ನ ನಾವು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತಾರೆ, ಅಥವಾ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸೂಕ್ಷ್ಮ ಜೀವಿ ನಿವಾರಕ ಪ್ರತಿರೋಧ. ಸೊ ಇದು ಈ ಸಂದರ್ಭದಲ್ಲಿ ಸಾರ್ವಜನಿಕ ಆರೋಗ್ಯದಲ್ಲಿ ಒಂದು ಚಿಂತಾಜನಕ ವಿಷಯವಾಗ್ಬಿಟ್ಟಿದೆ. ಆಮೇಲೆ ಈಗ ಈ ಸೂಕ್ಷ್ಮ ಜೀವ ನಿವಾರಕ ಈ ಪ್ರತಿರೋಧಕ ಯಾವಾಗಿಂದ ಆರಂಭವಾಗುತ್ತೆ? ಇದು ಯಾವಾಗ ಆಗುತ್ತದೆ ಅಂದ್ರೆ ನಾವು ಇದು ಹಲವಾರು ಕಾರಣಗಳಿದೆ. ಒಂದು ಪ್ರಮುಖವಾದ ಕಾರಣ ಏನಂದ್ರೆ ವಿವೇಚನೆ ಇಲ್ಲದೆ ವಿಪರೀತವಾಗಿ ಅಂದ್ರೆ ಅತಿಯಾಗಿ ಮತ್ತು ನ್ಯಾಯಸಮ್ಮತವಲ್ಲದ ದುರುಪಯೋಗ ಮಾಡ್ಕೊಳೋದು ನಿರಂತರವಾಗಿ. ಇವಾಗ ನಾವು ಮೆಡಿಕಲ್ ಸ್ಟೋರ್ ಹೋಗಿ ಯಾವ್ದೋ ಒಂದು ಜ್ವರ ಇದೆ ಅಂದ್ಬಿಟ್ಟು ಒಂದು ಮಾತ್ರೆ ಹೇಳ್ತೀರಿ, ಅವರು ಅಲ್ಲಿ ನಿಮ್ಗೆ ಜ್ವರಕ್ಕೆ ಆಂಟಿ ಪ್ಯಾರಾಸ್ಟಿಮಾಸ್ ಕೊಡೋ ಜಾಗದಲ್ಲಿ ನಿಮ್ಗೆ ಆಂಟಿಬಯೋಟಿಕ್ಸ್ ಕೊಟ್ಬಿಡ್ತಾರೆ. ಸೊ ಆಂಟಿಬಯೋಟಿಕ್ಸ್ ಕೊಟ್ಟಾಗ ಅವಾಗ ಅವ್ರಿಗೆ ಅದು ಸರಿಯಾಗಿ ತಗೊಳಲ್ಲ, ಅವರು ಹೇಳಿದ 4 ದಿವಸ ತಗೊಳಲ್ಲ, 5 ದಿವಸ ತಗೊಳಲ್ಲ, ಅವಾಗ ಅದು ಜಾಸ್ತಿ ಆಗುತ್ತೆ. ಸೊ ಇದು ಆಂಟಿ ಮೈಕ್ರೋಬಿಯಲ್ಸ್ ಅಂದ್ರೆ ಸೂಕ್ಷ್ಮ ಜೀವಗಳ ನಿವಾರಕಗಳನ್ನ ವಿವೇಚನೆ ಇಲ್ಲದೆ ವಿಪರೀತವಾಗಿ ನ್ಯಾಯಸಮ್ಮತವಲ್ಲದೆ ನಿರಂತರವಾಗಿ ಬಳಸಿದಾಗ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಆಗುತ್ತೆ, ಈ ಔಷಧಿಗಳ ವಿರುದ್ಧ ಪ್ರತಿರೋಧ ಶುರುವಾಗುತ್ತೆ. ಅದು ಮೊದಲನೇ ಕಾರಣ. ಎರಡನೇ ಕಾರಣ ಏನಂದ್ರೆ ಸ್ವ ಔಷಧಿ ಸೇವನೆ, ಅಂದ್ರೆ ನಾವೇ ಸೆಲ್ಫ್ ಟ್ರೀಟ್ಮೆಂಟ್. ಇವಾಗ ನನ್ ಜ್ವರ ಬಂದಿದೆ ಅಂದ್ರೆ ನಾನೇ ಮೆಡಿಕಲ್ ಸ್ಟೋರ್ ಹೋಗ್ತೀನಿ, ಅವ್ರು ಮೆಡಿಕಲ್ ಸ್ಟೋರ್ ಅವ್ರು ಏನ್ ಕೊಡ್ತಾರೆ ಅದನ್ನ ತಗೊಂತೀವಿ. ಸೊ ಇದನ್ನ ನಾವು ನಿಲ್ಸ್ಬೇಕಾಗುತ್ತೆ ಮೇನ್ ಆಗಿ, ಯಾಕಂದ್ರೆ ನಾವು ಸ್ವ ಔಷಧಿ ಅಥವಾ ಸೆಲ್ಫ್ ಟ್ರೀಟ್ಮೆಂಟ್ ತಗೊಳ್ಳೇಬಾರ್ದು. ಇವತ್ತು ಯಾವತ್ತಿದ್ರು ನಾವ್ ಏನೇ ಜ್ವರ ಬರ್ಲಿ, ಯಾವ್ದೇ ತರ ರೋಗ ಬರ್ಲಿ, ಯಾವ್ದೇ ತರ ಇನ್ನು ಕಾಯಿಲೆ ಬರ್ಲಿ, ವೈದ್ಯರನ್ನ ಸಂಪರ್ಸ್ಬೇಕು, ಅವ್ರು ಹೇಳ್ದಂಗ್ ಮಾಡ್ಲೇಬೇಕು. ಇಲ್ಲಾಂದ್ರೆ ಈ ತರ ನಮ್ಗೆ ರೆಸಿಸ್ಟೆನ್ಸ್ ಅಂದ್ರೆ ಸೂಕ್ಷ್ಮ ಜೀವಿಗಳ ಪ್ರತಿರೋಧ ಶುರು ಆಗ್ಬಿಡುತ್ತೆ. ಸೂಕ್ಷ್ಮ ಜೀವಿ ನಿವಾರಕ ಪ್ರತಿರೋಧವು ಹೇಗೆ ಮತ್ತು ಯಾವ ಪರಿಣಾಮ ಉಂಟು ಮಾಡ್ತದೆ ಡಾಕ್ಟ್ರೆ? ಈ ಸೂಕ್ಷ್ಮ ಜೀವ ನಿವಾರಕಗಳು ಪ್ರತಿರೋಧ, ಇದು ಈ ಇಂತ ಈ ಔಷಧಿಗಳಿಗೆ ಯಾವುದೇ ತರ ಪ್ರತಿರೋಧ ತೋರದೆ ಬೆಳೀತ ಜೀವಿಗಳು, ಈ ಜೀವಿಗಳಿಂದ ಸೋಂಕು ಆಗುತ್ತೆ, ಸೋಂಕು ಅಥವಾ ರೋಗಗಳು ಬರುತ್ತೆ. ಅಂತ ರೋಗಗಳು ಬಂದರೆ ಅಂತ ರೋಗಗಳನ್ನ ಮತ್ತೆ ನಾವು ಯಾವುದೇ ತರ ಔಷಧಿಗಳು ತಗೊಂಡ್ರು ಅದನ್ನ ಸರಿಪಡಿಸಲು ಆಗೋದೇ ಇಲ್ಲ. ಸೊ ಮತ್ತೆ ಇದನ್ನ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತಾರಲ್ಲ, ಇದು ಯಾವ ಸ್ಥಳದಲ್ಲಾದರೂ ಯಾರನ್ನಾದರೂ ಬಾಧಿಸಬಹುದು. ಯಾರನ್ನಾದರೂ ಅಂದ್ರೆ ಮನುಷ್ಯರನ್ನಾಗ್ಲಿ, ಪ್ರಾಣಿಗಳಾಗ್ಲಿ, ಪಕ್ಷಿಗಳನ್ನಾಗ್ಲಿ, ಗಿಡ ಮರಗಳನ್ನಾಗ್ಲಿ, ಎಲ್ಲಾರನ್ನು ಬಾಧಿಸುತ್ತದೆ ಇದು. ಇನ್ನೊಂದು, ಈಗ ಈ ಆಂಟಿ ಮೈಕ್ರೋಬಿಯಲ್ಸ್ ಅಥವಾ ಸೂಕ್ಷ್ಮ ಜೀವ ನಿವಾರಕಗಳನ್ನ ಎಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗಿ ಬಳಸಲಾಗ್ತದೆ ಡಾಕ್ಟರ್? ಸಾಮಾನ್ಯವಾಗಿ ಇದು ಈ ಔಷಧಿಗಳನ್ನ ಆಂಟಿ ಮೈಕ್ರೋಬಿಯಲ್ಸ್ ನಾವು ಸಾಮಾನ್ಯವಾಗಿ ವೈದ್ಯಕೀಯ ಲೋಕದಲ್ಲಿ ಅಥವಾ ವೈದ್ಯ ಕ್ಷೇತ್ರದಲ್ಲಿ ಯಾವ್ದೇ ತರ ಟ್ರೀಟ್ಮೆಂಟ್ ಅಂದ್ರೆ ರೋಗ ಆಗಲಿ ಜ್ವರ ಆಗಿರ್ಲಿ ಅವಕ್ಕೆಲ್ಲ ಬಳಸ್ತಾರೆ, ಮತ್ತು ಅತಿ ಹೆಚ್ಚಾಗಿ ಪಶು ಉತ್ಪಾದನಾ ವ್ಯವಸ್ಥೆಯಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ, ಮತ್ತು ಪ್ರಾಣಿಜನ್ಯ ರೋಗಗಳಿರುತ್ತಲ್ಲ ಅದನ್ನು ತಡೆಗಟ್ಟಲು ಯೂಸ್ ಮಾಡ್ತಾರೆ. ಸೊ ಆ ಮೂರು ಕ್ಷೇತ್ರದಲ್ಲಿ ಜಾಸ್ತಿ, ಒಂದು ವೈದ್ಯಕೀಯ, ಇನ್ನೊಂದು ಪಶು ಉತ್ಪಾದನಾ ವ್ಯವಸ್ಥೆಯಲ್ಲಿ, ಇನ್ನೊಂದು ಝೂನೋಟಿಕ್ ಅಂದ್ರೆ ಪ್ರಾಣಿಜನ್ಯ. ಪ್ರಾಣಿಜನ್ಯ ರೋಗ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಬರುವಂತಹ ರೋಗವನ್ನ ಪ್ರಾಣಿಜನ್ಯ ರೋಗ ಅನ್ನುತ್ತಾರೆ. ಸೊ ಈ ಮೂರು ಕ್ಷೇತ್ರದಲ್ಲಿ ಅಥವಾ ಈ ಮೂರು ಸಮಯದಲ್ಲಿ ಅತಿ ಹೆಚ್ಚಾಗಿ ಬಳಸುತ್ತಾರೆ. ಇನ್ನೊಂದು, ಈ ಸೂಕ್ಷ್ಮ ಜೀವಿ ನಿವಾರಕ ಪ್ರತಿರೋಧಕ ಸಮಸ್ಯೆಯಿಂದ ಏನೇನು ಭೌತಿಕ ಮತ್ತೆ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತಾ ಇದೆ? ಸಾಮಾನ್ಯವಾಗಿ ಈ ನಿವಾರಕಗಳ ಪ್ರತಿರೋಧದಿಂದ ಒಳರೋಗಿಗಳು ಆಸ್ಪತ್ರೆಯಲ್ಲಿ ಹೆಚ್ಚು ಕಾಲ ಚಿಕಿತ್ಸೆ ಪಡೆಯುವಂತಾಗುತ್ತದೆ, ಒಂದು ಮೊದಲನೇ ಅಂಶ. ಎರಡನೇದಾಗಿ, ಸೊ ಆಸ್ಪತ್ರೆಯಲ್ಲಿ ನಾವು ಜಾಸ್ತಿ ಇದ್ದಷ್ಟು ಕಾಲ ನಮ್ಗೆ ವೈದ್ಯಕೀಯ ವೆಚ್ಚ ಜಾಸ್ತಿ ಆಗುತ್ತದೆ. ಸೊ ಇವೆರಡೂ ಸೇರಿಸಿಕೊಂಡು ನಮ್ಗೆ ಸಾವು ನೋವುಗಳು ಹೆಚ್ಚಾಗುತ್ತದೆ, ಅದು ಒಂದು ಮೊದಲು ಇದು ಭೌತಿಕೀಯ ಒಂದು ಇದಾಗುತ್ತದೆ, ಪರಿಣಾಮ ಆಗುತ್ತದೆ. ಎರಡನೇದಾಗಿ, ಒಂದು ಅಧ್ಯಯನದ ಪ್ರಕಾರ ಪ್ರತಿ ವರ್ಷ 33,000 ಜನರು ಈ ನಿವಾರಕ ಪ್ರತಿರೋಧಗಳಿಂದ ಸಾಯುತ್ತಿದ್ದಾರೆ. ಒಂದು ಅಧ್ಯಯನದ ಪ್ರಕಾರ ಪ್ರತಿ ವರ್ಷ 33,000 ಜನರು ಸಾಯುತ್ತಿದ್ದಾರೆ ಈ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇಂದ. ಇನ್ನ ಹೆಚ್ಚಾಗಿ ಹೇಳ್ಬೇಕಂದ್ರೆ ಒಂದು ಅಂದಾಜು ಒಂದು ಅಧ್ಯಯನದ ಪ್ರಕಾರ 2050 ಪ್ರತಿ ವರ್ಷ 20,00,000 ಜನರು ಈ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇಂದ ಸಾಯುತ್ತಾರೆ ಅಂತ ಒಂದು ಊಹಿಸಲಾಗಿದೆ. ಅದರಲ್ಲಿ 50,000 ಹೆಚ್ಚು ನವಜಾತ ಶಿಶುಗಳು, ಯಾಕಂದ್ರೆ ನವಜಾತ ಶಿಶುಗಳಲ್ಲಿ ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆ ಇಮ್ಯುನಿಟಿ ಇರಲ್ಲ, ಸೊ ಅವರಲ್ಲಿ ರಕ್ತ ನಂಜು ಇವೆಲ್ಲ ಬಂದ್ಬಿಟ್ರೆ ಬೇಗ ಮರಣ ಹೊಂದುತ್ತಾರೆ. ಸೊ ಇದು ಒಂದು ಅಧ್ಯಯನದ ಪ್ರಕಾರ. ಇದನ್ನ ಸಾಮಾನ್ಯವಾಗಿ ಇದರಿಂದ ಏನಾಗುತ್ತೆ ಅಂದ್ರೆ ಹೆಚ್ಚಾಗಿ ನಾವು ದೇಶದಲ್ಲಿರೋ ಬಡತನವನ್ನು ಮತ್ತು ಹಸುವನ್ನು ಹಿಂಗಿಸುವ ಆಗುವುದಿಲ್ಲ, ಮತ್ತೆ ಜನರ ಆರೋಗ್ಯದಲ್ಲಿ ಸುಧಾರಣೆ ತರುವುದಾಗುವುದಿಲ್ಲ. ಇದರಿಂದ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಕುಂಠಿತವಾಗುತ್ತದೆ. ಸೊ ಇದರಲ್ಲಿ ಈ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಪ್ರಮುಖ ಕಾರಣವಾಗಿದೆ. ಈ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನಾವು ಸರಿ ಮಾಡದಿರೋದ್ರೆ ಬಡತನ, ಹಸು ನೀಗಿಸಕ್ಕಾಗಲ್ಲ, ಮತ್ತೆ ಆರ್ಥಿಕ ಸಮಸ್ಯೆ ನಮ್ದು ದೇಶದ್ದೆಲ್ಲ ಹಾಳಾಗುತ್ತೆ, ಮತ್ತೆ ಜನರ ಆರೋಗ್ಯದಲ್ಲಿ ನಾವು ಒಳ್ಳೆ ಗುಣಮಟ್ಟ ಆರೋಗ್ಯ ಕೊಡೋಕೆ ಆಗುವುದಿಲ್ಲ. ಅದಲ್ಲದೆ ಈ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಇಂದ ಲಿಂಗ ಅಸಮಾನತೆ ಉದ್ಭವ ಆಗುತ್ತದೆ. ಯಾಕೆ ಅಂದರೆ ಈ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಅಥವಾ ಮಹಿಳೆಯರಲ್ಲಿ ಮಹಿಳೆಯರೇ ಜಾಸ್ತಿ ರೋಗಗಳಿಗೆ ರುಜಿನಗಳಿಗೆ ತುತ್ತಾಗುವುದು. ಯಾಕಂದ್ರೆ ಹೆಣ್ಮಕ್ಳು ಅವ್ರಿಗೆ ಮೂತ್ರಕೋಶದ ಸೋಂಕು ಬೇಗ ಆಗುತ್ತದೆ, ಮತ್ತೆ ಅಗೇನ್ ಅವರು ಮತ್ತೆ ಗರ್ಭಿಣಿಯಾದಾಗ ಅವ್ರಿಗೆ ಸುಮಾರು ರೋಗಗಳು ಬರುತ್ತದೆ, ಶಿಶು ಜನನ ಕೊಡುವ ಸಮಯದಲ್ಲಿ ಹೆಚ್ಚು ಇದಾಗುತ್ತದೆ. ಸೊ ಅದರಿಂದ ಮಹಿಳೆಯರು ಸಾವು ಉಂಟಾದಾಗ ನಿಮ್ಗೆ ಏರುಪೇರು ಆಗುತ್ತದೆ, ಲಿಂಗ ಅಸಮಾನತೆ ಆಗುತ್ತೆ. ಸೊ ಇವೆಲ್ಲ ಒಂದು ಆರ್ಥಿಕ ಮತ್ತು ಭೌತಿಕ ಪರಿಣಾಮಗಳು. ಈ ಸೂಕ್ಷ್ಮ ಜೀವಿ ನಿವಾರಕ ಪ್ರತಿರೋಧಕಗಳ ವಾಹಕಗಳು ಅಂದ್ರೆ ಏನು ಡಾಕ್ಟರ್? ಅದಕ್ಕೆ ಮೇನ್ ಆಗಿ ಮೂರು ರೀಸನ್ಸ್ ಇದೆ. ಒಂದು ಏನಂದ್ರೆ ಡೆವಲಪಿಂಗ್ ಕಂಟ್ರೀಸ್ ಅಂದ್ರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ನಮ್ದು ಒಂದು ಭಾರತವನ್ನು ಒಂದು ಅಭಿವೃದ್ಧಿ ಆಗ್ತಾ ಇದೆ. ಸೊ ಇಂತಹ ದೇಶಗಳಲ್ಲಿ ಸಾಮಾನ್ಯವಾಗಿ ವೈದ್ಯರ ಸಲಹೆ ಇಲ್ಲದೆ ಮುಕ್ತವಾಗಿ ಪ್ರತಿಜೀವಕಗಳು ದೊರೆಯುತ್ತದೆ, ಅಂದ್ರೆ ಆಂಟಿಬಯೋಟಿಕ್ಸ್. ನಾವು ವೈದ್ಯರ ಸಲಹೆ ಪಡೆಯೋಗೆ ಇಲ್ಲ, ನಮ್ಗೇನು ಜ್ವರ ಬಂತ ರೋಗ ಬಂತ ಡೈರೆಕ್ಟ್ ಆಗಿ ನಾವು ಮೆಡಿಕಲ್ ಸ್ಟೋರ್ಸ್ಗೆ ಹೋಗ್ತೀರಿ, ಅಲ್ಲಿ ಮಾತ್ರೆ ಅವ್ರು ಸಿಕ್ಕಿದ್ ಕೊಡ್ತಾರೆ. ಅಂತ ಟೈಮಲ್ಲಿ ಅವ್ರು ಯಾವ್ದಂದ್ರೆ ಆಂಟಿಬಯೋಟಿಕ್ಸ್ ಜಾಸ್ತಿ ಕೊಡ್ತಾರೆ, ಯಾಕಂದ್ರೆ ಬೇರೆ ಮಾತ್ರೆಗಳಿಗಿಂತ ಆಂಟಿಬಯೋಟಿಕ್ಸ್ ಹೆಚ್ಚು ದುಡ್ಡು ಜಾಸ್ತಿ, ಅಂದ್ರೆ ದುಡ್ಡು ಜಾಸ್ತಿ ಇರುತ್ತೆ, ಅದಕ್ಕೆ ಅವ್ರು ಅದು ಕೊಡ್ತಾರೆ. ಅವಾಗ ಅದನ್ನ ನಾವು ಯಾವುದೇ ತರ ವೈದ್ಯರ ಸಲಹೆಯಿಂದ ಇಲ್ಲದೆ ದುರುಪಯೋಗ ಮಾಡ್ಕೊಳೋದು, ಅತಿಯಾದ ಸೇವನೆ ಮಾಡ್ಕೊಳೋದು, ಅದು ಒಂದು ಪ್ರಮುಖ ಕಾರಣ. ಅದಲ್ಲದೆ ನಾವು ನೈರ್ಮಲ್ಯತೆ ಅಂದ್ರೆ ಸ್ವಚ್ಛತೆಯನ್ನು ಕಾಪಾಡಬೇಕು. ಸೊ ಇದು ಮೊದಲನೆಯ ಕಾರಣ. ಎರಡನೇ ಕಾರಣ ಏನಂದ್ರೆ ಮಾನವೇತರ ಪ್ರತಿಜೀವಕಗಳನ್ನು ಬಳಕೆ. ಅಂದ್ರೆ ಮಾನವೇತರ ಅಂದ್ರೆ ಮನುಷ್ಯರಲ್ಲಿ ಬಳಸೋದಲ್ಲದೆ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಕೂಡ ಈ ಆಂಟಿಬಯೋಟಿಕ್ಸ್ ನ ಯೂಸ್ ಮಾಡ್ತಾರೆ. ಅದು ಎಲ್ಲೆಲ್ಲಿ ಅಂದ್ರೆ ಒಂದು ಪೌಲ್ಟ್ರಿ ಅಥವಾ ಕುಕ್ಕುಟ ಉತ್ಪಾದನೆಯಲ್ಲಿ, ಪಶು ಉತ್ಪಾದನೆಯಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಕುಕ್ಕುಟ ಅಂದ್ರೆ ನಿಮ್ಗೆ ಅಗೇನ್ ಪೌಲ್ಟ್ರಿ ಅಥವಾ ಕೋಳಿಗಳು ಸಾಕಾಣಿಕೆಯಲ್ಲಿ ಇದು ಹೆಚ್ಚು ಯೂಸ್ ಮಾಡ್ತಾರೆ. ಯಾಕಂದ್ರೆ ಇವಾಗ ಒಂದು ಬ್ರಾಯ್ಲರ್ ಕೋಳಿ ಸಾಮಾನ್ಯವಾಗಿ ದೊಡ್ಡದಾಗಬೇಕು, ಚೆನ್ನಾಗಿ ದಷ್ಟಪುಷ್ಟವಾಗಬೇಕು ಅಂದ್ರೆ ಅದಕ್ಕೆ ಒಂದು 3 ತಿಂಗಳಾಗುತ್ತೆ. ಅದೇ ನೀವೇನಾದ್ರು ಪ್ರತಿಜೀವಕಗಳು ಅಂದ್ರೆ ಆಂಟಿಬಯೋಟಿಕ್ಸ್ ಏನಾದ್ರು ಬೇಗ ಕೊಟ್ರೆ ಅದೇನಾಗುತ್ತೆ, 3 ತಿಂಗಳಿಗೆ ಬೆಳಿಬೇಕಾದಂತ ಕೋಳಿ ಒಂದು 1.5 ತಿಂಗಳಿಗೆ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದು ಬಿಡುತ್ತೆ. ಸೊ ಅಲ್ಲಿ ನೀವು ಹೆಚ್ಚಾಗಿ ನಾವು ಯೂಸ್ ಮಾಡ್ತಿರ್ತೀರಿ ಈ ಆಂಟಿಬಯೋಟಿಕ್ಸ್ ನ. ಒಂದು ಪಶು ಉತ್ಪಾದನೆ ಅಂದ್ರೆ ಮೇನ್ ಆಗಿ ಪ್ರಮುಖವಾಗಿ ನಿಮ್ಗೆ ಕೋಳಿ ಉತ್ಪಾದನೆ ಮಾಡಿಸ್ತಾ ಹೆಚ್ಚಾಗಿ ಬೆಳೆಸ್ತೇವೆ. ಯಾವುದೇ ತರ ರೋಗ ಬಂದ್ರು ನಾವು ಡೈರೆಕ್ಟ್ ಆಗಿ, ಇವಾಗ ನಾವು ಡಾಕ್ಟರ್ ಹತ್ರ ಹೋದ್ರು ಡಾಕ್ಟರ್ ನಮ್ಗೆ ಡೈರೆಕ್ಟ್ ಆಗಿ ಏನಾದ್ರು ಜ್ವರ ಬಂದಾಗ ಪ್ಯಾರಾಸ್ಟಿಮಾಲ್ ಕೊಡಲ್ಲ, ಡೈರೆಕ್ಟ್ ಆಗಿ ಕೆಲವರು ನಿಮ್ಗೆ ಆಂಟಿಬಯೋಟಿಕ್ಸ್ ಕೊಟ್ಬಿಡ್ತಾರೆ. ಸೊ ಇಲ್ಲಿ ನಿಮ್ಗೆ ಮಾನವೇತರ ಅಂದ್ರೆ ನಿಮ್ ಮೇನ್ ಆಗಿ ಜಾನುವಾರುಗಳಲ್ಲಿ, ಜಾನುವಾರುಗಳ ಟ್ರೀಟ್ಮೆಂಟ್ಗೆ ಮತ್ತೆ ಪಶು ಉತ್ಪಾದನ ಇವೆರಡರಲ್ಲಿ ಹೆಚ್ಚಾಗಿ ಬಳಸುತ್ತಾರೆ, ಅದೊಂದು ಕಾರಣ. ಮತ್ತೆ ಮೂರನೇ ಕಾರಣ ಏನಂದ್ರೆ ಈ ಆಂಟಿಬಯೋಟಿಕ್ಸ್ ಗಳ ಶೇಷ, ಅಂದ್ರೆ ಈ ಸೂಕ್ಷ್ಮ ಜೀವಿ ನಿವಾರಕಗಳ ಶೇಷ. ಶೇಷ ಅಂದ್ರೆ ಉಳಿಯೋದು. ನಾವು ಇವಾಗ ಔಷಧಿ ಉದ್ಯಮದಲ್ಲಿ ಔಷಧಿಗಳನ್ನ ತಯಾರಿಸ್ತಾರೆ, ಆಂಟಿಬಯೋಟಿಕ್ಸ್ ತಯಾರಿಸ್ತಾರೆ, ಮತ್ತೊಂದು ತಯಾರಿಸ್ತಾರೆ. ಸೊ ಅವರು ತಯಾರಿಸಿದ ಮೇಲೆ ಅದನ್ನೆಲ್ಲ ವೇಸ್ಟ್ ಇರುತ್ತಲ್ಲ, ಆ ವೇಸ್ಟ್ ನೆಲ್ಲ ಒಳಚರಂಡಿ ವ್ಯವಸ್ಥೆ ಚೆನ್ನಾಗಿ ಇಲ್ದಿರ ಇದ್ರೆ ಸೊ ಅವೆಲ್ಲ ಒಳಚರಂಡಿಗೆ ಹೋಗುತ್ತದೆ. ಒಳಚರಂಡಿಗೆ ಹೋದ್ಮೇಲೆ ಅದು ಆ ನೀರು ಎಲ್ಲ ಬಂದ್ಬಿಟ್ಟು ನಮ್ಗೆ ಪರಿಸರ ಹಾಳು ಮಾಡುತ್ತದೆ. ಮತ್ತೆ ಹೇಗೆ ತ್ಯಾಜ್ಯನ ಚೆನ್ನಾಗಿ ನಾವು ಒಂಥರ ಸಪ್ರೇಟ್ ಮಾಡಿ ಅದ್ ನಿರ್ವಹಣಾ ಪದ್ಧತಿ ಚೆನ್ನಾಗಿರ್ಬೇಕಾಗುತ್ತೆ. ಸೊ ಔಷಧಿ ಉದ್ಯಮದಲ್ಲಿ ಸೊ ಇವೆರಡು ಅತಿ ಮುಖ್ಯವಾದ ಕಾರಣ ಬೀರುತ್ತದೆ. ಒಳಚರಂಡಿ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಮತ್ತೆ ಯಾವುದೇ ತರ ತ್ಯಾಜ್ಯ ಆ ಉದ್ಯಮದಿಂದ ಬರುವಂತ ತ್ಯಾಜ್ಯನ ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತದೆ. ಮತ್ತೆ ಇನ್ನೊಂದೇನಾದ್ರೆ ನಮ್ಮ ಮನುಷ್ಯರಲ್ಲಾಗ್ಲಿ ಪ್ರಾಣಿಗಳಲ್ಲಾಗ್ಲಿ ಅಥವಾ ಪಶುಗಳಲ್ಲಾಗ್ಲಿ ನಾವು ಆಂಟಿಬಯೋಟಿಕ್ಸ್ ಕೊಟ್ಟಾಗ ಸುಮಾರು 75% ಅಷ್ಟು ಆಂಟಿಬಯೋಟಿಕ್ಸ್ ನಿಮ್ಗೆ ಚಯಾಪಚಯ ಗೊಳ್ಳುವುದಿಲ್ಲ, ಅಂದ್ರೆ ಡೈಜೆಸ್ಟ್ ಆಗಲ್ಲ, ಅಂದ್ರೆ ಮೆಟಬಾಲಿಸಮ್ ಆಗಲ್ಲ. ಮೆಟಬಾಲಿಸಮ್ ಆಗದೆ ಅಥವಾ ಚಯಾಪಚಯ ಗೊಳ್ಳದೆ ಅದು ಮಲ ಮತ್ತೆ ಮೂತ್ರದಲ್ಲಿ ಬರುತ್ತದೆ, ಬಂದ್ಬಿಟ್ಟು ಅದು ಪರಿಸರನ ಹಾಳು ಮಾಡುತ್ತೆ. ಸೊ ಈ ತರ ಬಂದಾಗ ಸೊ ಈ ತರ ಆಂಟಿಬಯೋಟಿಕ್ಸ್ ಪರಿಸರದಲ್ಲಿ ಬಂದಾಗ ಅದರಿಂದ ಅಲ್ಲಿರೋ ಪರಿಸರದಲ್ಲಿ ಸೂಕ್ಷ್ಮ ಜೀವಿಗಳು ಈ ಪ್ರತಿರೋಧ ಆಂಟಿಬಯೋಟಿಕ್ ಅಗೇನೆಸ್ಟ್ ವಿರುದ್ಧ ಪ್ರತಿರೋಧ ಪಡೆದುಕೊಳ್ಳು. ಡಾಕ್ಟರ್, ಈಗ ಈ ಒಂದು ಆಂಟಿಬಯೋಟಿಕ್ಸ್ ಸಾಕಷ್ಟು ದುರುಪಯೋಗ ಉಂಟಾಗ್ತಾ ಇದಾವೆ. ಈ ಸೂಕ್ಷ್ಮ ಜೀವಿ ನಿವಾರಕ ಪ್ರತಿರೋಧಕ ಸಮಸ್ಯೆ ಇದು ಕಂಡು ಬರ್ತಾ ಇದೆ, ಇದನ್ನ ತಡೆಗಟ್ಟಬೇಕಾಗಿದೆ. ಇದಕ್ಕೆ ಯಾವ್ಯಾವ ರೀತಿಯ ಕಾರ್ಯತಂತ್ರವನ್ನ ತಾವು ಅನುಸರಿಸ್ತಾ ಇದ್ದೀರಿ? ಸರ್ಕಾರದ ಮಟ್ಟದಲ್ಲೂ ಯಾವ ತರ ಒಂದು ಸಲಹೆ ಸೂಚನೆ ಬರ್ತಾ ಇದೆ, ಇದ್ರ ಬಗ್ಗೆ ಹೇಳಿ. ಸರ್ಕಾರದ ಮಟ್ಟದಲ್ಲಿ ಈ ಪ್ರತಿರೋಧ ಅಂದ್ರೆ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ನ ನಿವಾರಣೆ ಮಾಡಕ್ಕೆ ಕಾರ್ಯತಂತ್ರಗಳು ಕೊಡಲಾಗಿದೆ. ಇದರಲ್ಲಿ ಮೊದಲನೆಯದಾಗಿ ಪ್ರತಿಜೀವಕಗಳ ಬಳಕೆಯ ನೀತಿ ಅಂದ್ರೆ ಪಾಲಿಸಿ, ಅಂದ್ರೆ ಯಾವ್ಯಾವ ಕೆಲವೊಂದು ಸರ್ಕಾರದವರೇ ಇದ್ ಮಾಡಿರ್ತಾರೆ, ಅಂದ್ರೆ ಈ ಔಷಧಿಗಳು ತಗೋಬಾರ್ದು, ಈ ಔಷಧಿಗಳು ಬೇಕಾದಾಗ ಅತಿ ಜರೂರಿ ಆದಾಗ ಮಾತ್ರ ತಗೋಬೇಕು. ಸೊ ನಾವೇನ್ ಮಾಡ್ತೀರಿ, ಎಲ್ಲಾ ಮೆಡಿಕಲ್ ಸ್ಟೋರ್ ಎಲ್ಲರೂ ಹೋದ್ರೆ ಅವ್ರು ಸಿಕ್ಕಿದ್ದೆಲ್ಲ ಕೊಟ್ಬಿಡ್ತಾರೆ. ಸೊ ಅದೊಂದು ಪಾಲಿಸಿ ಅಥವಾ ನೀತಿ, ಪ್ರತಿಜೀವಿಕಗಳ ಬಳಕೆಯ ನೀತಿ ಒಂದು ಮೇನ್ ಆಗಿ ಅದು ಕಾರ್ಯತಂತ್ರದಲ್ಲಿದೆ. ಮತ್ತೆ ಅದನ್ನ ಪ್ರತಿಜೀವಿಕಗಳ ಕಣ್ಗಾವಲು ಮತ್ತೆ ನಿಗಾ ವಹಿಸೋಕೆ ಅದು ಹೇಗ್ ಪ್ರೊಡ್ಯೂಸ್ ಮಾಡ್ತಾರೆ, ಹೇಗ್ ತಯಾರಿ ಮಾಡ್ತಾರೆ, ಅವೆಲ್ಲ ಒಂದು ಕಣ್ಗಾವಲು ಸರ್ವೈಲೆನ್ಸ್ ಮಾಡ್ಬೇಕಾಗುತ್ತೆ, ಅದೊಂದು ಕಾರ್ಯತಂತ್ರದಲ್ಲಿದೆ. ಮತ್ತೆ ದೃಢವಾದ ರೋಗ ನಿರೋಧಕ ಕಾರ್ಯಕ್ರಮ, ಅಂದ್ರೆ ಯಾವ್ದೇ ತರ ರೋಗನೇ ಬರ್ದಿರೋದ್ರೆ ನಾವು ಔಷಧಿ ಕೊಟ್ಟಗೋಣ ಅವಶ್ಯಕತೆನೇ ಇರೋದಿಲ್ಲ. ಸೊ ರೋಗ ಬರ್ದಿರೋದ್ರೆ ನಾವು ಒಳ್ಳೆ ಒಂದು ಆರೋಗ್ಯ ಕಾರ್ಯಕ್ರಮಗಳು ಕೊಡೋ ಅವಶ್ಯಕತೆನೇ ಬರಲ್ಲ. ಒಳ್ಳೆ ರೋಗ ಇದ್ರೇನೆ ಔಷಧಿ ಕೊಡಬೇಕು, ರೋಗನೇ ಇಲ್ಲ ಅಂದ್ರೆ ರೋಗ ಇಲ್ದಿರೋರು ಅಂತ ಒಳ್ಳೆ ಕಾರ್ಯಕ್ರಮಗಳು, ಅಂದ್ರೆ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು ಕಾಲಕಾಲಕ್ಕೆ, ಆ ತರ ಮಾಡಿಸ್ಕೊಂಡ್ರೆ ರೋಗನೇ ಇರೋದಿಲ್ಲ, ನಮ್ಗೆ ಅವಾಗ ಔಷಧಿ ತಗೊಳೋ ಪ್ರಮೇಯನೇ ಬರೋದಿಲ್ಲ. ಅದೊಂದು ಕಾರ್ಯತಂತ್ರ ಇದೆ. ಮತ್ತೆ ಕೆಲವೊಮ್ಮೆ ಏನಾಗುತ್ತೆ, ಕಳಪೆ ಮತ್ತು ಕೆಳಮಟ್ಟದ ಸೂಕ್ಷ್ಮ ಜೀವಿ ನಿವಾರಕಗಳು ಅಂದ್ರೆ ಆಂಟಿಬಯೋಟಿಕ್ಸ್ ಬಂದ್ಬಿಡುತ್ತೆ, ಅದನ್ನ ಮಾರುಕಟ್ಟೆಯಲ್ಲಿ ಬರ್ದಿರೋರಂತ ತಡೆಗಟ್ಟಬೇಕು, ಅಂದ್ರೆ ಕಳಪೆ ಔಷಧಿ ಮಾರುಕಟ್ಟೆಗೆ ಬರ್ದಿದ್ದಂಗೆ ತಡಬೇಕು. ಮತ್ತೆ ಕೊನೆಯದಾಗಿ ಶೈಕ್ಷಣಿಕ ಮತ್ತು ಜಾಗೃತಿ ಕಾರ್ಯಕ್ರಮಗಳು, ಅವೇರ್ನೆಸ್ ಪ್ರೋಗ್ರಾಮ್, ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಈ ಐದು ಸಮಾಜದಲ್ಲಿ ಆಗಾಗ ಈ ಒಂದು ಕಾರ್ಯಕ್ರಮ ಬಗ್ಗೆ ಅರಿವು ಮೂಡಿಸೋದು ಆಂದೋಲನ ಮಾಡೋದು ಅರಿವು ಮೂಡಿಸೋದು ಕಾರ್ಯಕ್ರಮ. ಆಂಟಿಬಯೋಟಿಕ್ಸ್ ಗಳನ್ನು ಜಾಸ್ತಿ ಬಳಸಬೇಡ್ರಿ, ಮತ್ತೆ ಏನು ವೈದ್ಯರು ಹೇಳದಂಗೆ ತಗೊಳ್ಳಿ, 5 ದಿವಸ ಅಂದ್ರೆ 5 ದಿವಸ ತಗೊಳ್ಳಿ, ನೀವೇ ಹೋಗ್ಬಿಟ್ಟು ಸೆಲ್ಫ್ ಟ್ರೀಟ್ಮೆಂಟ್ ಅದು ನೀವಾಗೆ ಬಳಸಿ, ಹೌದು ತುಂಬಾ ಅದರಷ್ಟು ಅಪಾಯಕಾರಿ ಇನ್ನೊಂದಿಲ್ಲ, ನಿಮ್ಮ ಔಷಧ ನೀವು ಮಾಡ್ಕೊಂಡ್ರೆ ತಪ್ಪಾಗುತ್ತೆ. ವೈದ್ಯರ ಹತ್ರ ಹೋಗ್ಬೇಕು, ವೈದ್ಯರು ಏನ್ ಹೇಳ್ತಾರೋ ಅದು ತಗೋಬೇಕು, ಎಷ್ಟು ದಿವಸ ಹೇಳ್ತಾರೋ ಅಷ್ಟು ತಗೋಬೇಕು, ಅವ್ರು ಏನ್ ಹೇಳ್ತಾರೋ ಅದೇ ಮಾಡ್ಬೇಕಾಗುತ್ತೆ. ಸೆಲ್ಫ್ ಟ್ರೀಟ್ಮೆಂಟ್ ಅಂದ್ರೆ ನಾವೇ ಹೋಗ್ಬಿಟ್ಟು ನಮ್ಗೆ ಯಾವ್ದೋ ಒಂದ್ ಮಾತ್ರೆ ತಗೊಂಡೋದು, ಒಂದ್ ದಿವಸಕ್ಕೆ ನಿಲ್ಸ್ಬಿಡೋದು, ಹಾಗೆಲ್ಲ ಮಾಡಬಾರ್ದಾಗತ್ತೆ. ಸೊ ಇವೆಲ್ಲ ಜಾಗೃತಿ ಕಾರ್ಯಕ್ರಮದಲ್ಲೇ ಬರುತ್ತೆ. ಇನ್ನೊಂದು ಡಾಕ್ಟರ್ ಚಂದ್ರಶೇಖರ್ ಅವರೇ, ಈಗ ಆರೋಗ್ಯ ತಜ್ಞರು ಅದರಲ್ಲೂ ಚಿಕಿತ್ಸೆ ಕೊಡ್ತಿರಲ್ಲ ತಮ್ಮಂತವರು, ಈ ಪ್ರಾಣಿಗಳಲ್ಲೂ ಕೂಡ ಆರೋಗ್ಯಕರ್ತರು ಮತ್ತು ಪಶು ವೈದ್ಯಕೀಯ ಸಿಬ್ಬಂದಿ ಏನಿರ್ತಿರಲ್ಲ, ಇವು ಸೂಕ್ಷ್ಮ ನಿವಾರಕ ಪ್ರತಿರೋಧಕ ಸಮಸ್ಯೆ ಜೊತೆ ಹೋರಾಡಲು ಯಾವ ತರ ಅನುಸರಿಸುವ ಕಾರ್ಯಕ್ರಮವನ್ನು ಹಾಕೋತೀರಿ? ಸೊ ಆರೋಗ್ಯ ತಜ್ಞರು ಏನೇನ್ ಮಾಡ್ಬೇಕಂದ್ರೆ ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ನ ತಡೆಗಟ್ಟಲು ಏನೇನ್ ಮಾಡ್ಬೇಕಂದ್ರೆ, ಮೊದಲನೆಯದಾಗಿ ಪರಿಸರ, ತಮ್ಮಲ್ಲಿರುವ ಪರಿಸರ ಏನು ಉಪಕರಣಗಳಿರ್ಬೋದು ತಮ್ಮನ್ನು ತಾವು ಸ್ವಚ್ಛವಾಗಿ ಇಟ್ಕೋಬೇಕು, ಮತ್ತೆ ಆಸ್ಪತ್ರೆ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧವಾಗಿರಿಸಬೇಕು, ಅದು ಮೊದಲನೇದು. ಎಲ್ಲಿ ಶುದ್ಧ ಸ್ವಚ್ಛತೆ, ಈಗ ಕೋವಿಡ್ ಟೈಮ್ನಲ್ಲಿ ನಾವು ಸ್ಯಾನಿಟೈಸ್ ಮಾಡ್ತೀವಿ, ಆತರ ಕೈಗಳನ್ನ ಚೆನ್ನಾಗಿ ತೊಳ್ಕೋಬೇಕು, ನಾವು ಗ್ಲೌಸ್ ಹಾಕೋಬೇಕು. ಒಂದ್ಯಾವ್ದೋ ಒಂದು ಟ್ರೀಟ್ಮೆಂಟ್ ಮಾಡಿರೋ ಒಂದ್ ಪೇಷಂಟ್ ನ ಒಂದೇ ಗ್ಲೌಸ್ ಹಾಕೊಂಡು ಇನ್ನೊಂದ್ ಪೇಷಂಟ್ ಹತ್ರ ಹೋಗ್ಬಾರ್ದು. ಸೊ ಒಂದ್ ಪೇಷಂಟ್ ಒಂದ್ ಸಪರೇಟ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು, ಮತ್ತೆ ಕೈ ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಇನ್ನೊಂದ್ ಪೇಷಂಟ್ ಹತ್ರ ಹೋಗ್ಬೇಕು, ಅಂತರ ಕಾಪಾಡ್ಕೋಬೇಕು. ಸೊ ಶುದ್ಧತೆ ಪರಿಶುದ್ಧತೆ ಅತಿ ಜರೂರಿ ನಮ್ಗೆ. ಎಷ್ಟು ನಾವು ಪರಿಸರ, ನಾವು ನಮ್ಮ ಸುತ್ತಮುತ್ತಲಿನ ಪರಿಸರ, ನಾವು ನಮ್ಮ ಉಪಕರಣಗಳು, ನಮ್ಮ ಆಸ್ಪತ್ರೆ ಚೆನ್ನಾಗಿದ್ರೆ ಅಲ್ಲಿಂದ ನಮ್ದು ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ತಡೆಗಟ್ಟಲು ಒಂದು ಮೊದಲನೇ ಇದು. ಎರಡನೇದಾಗಿ ಮಾರ್ಗಸೂಚಿ, ಅಂದ್ರೆ ಸರ್ಕಾರ ಮಾರ್ಗಸೂಚಿ ಕೊಟ್ಟಿರ್ತದೆ, ಇಂಥ ಆಂಟಿಬಯೋಟಿಕ್ಸ್ ಯೂಸ್ ಮಾಡಿ, ಇಂಥದ್ ಮಾಡಬೇಡಿ ಅನ್ನೋದನ್ನ, ಅದನ್ನ ಚಾಚು ತಪ್ಪದೇ ಪಾಲಿಸಬೇಕಾಗುತ್ತೆ. ಸರ್ಕಾರ ಹೇಳ್ದಿರೋದೆಲ್ಲ ನೀವು ಕೆಲವೊಮ್ಮೆ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುತ್ತೆ. ಸೊ ಅದು ನಾವು ಅವೆಲ್ಲ ಬಳಸಬಾರ್ದು. ಸರ್ಕಾರದವರು ಯಾವ್ದು ಬೇಡ ಅಂದಿರ್ತಾರೋ ಅದನ್ನ ಬಳಸಬಾರ್ದು. ಯಾವ್ದು ಯೂಸ್ ಮಾಡಿ ಅಂದ್ರೆ ಅದನ್ನ ಬಳಸಬೇಕು, ಅದು ಅವಶ್ಯವಿದ್ದಾಗ ಮಾತ್ರ ಬಳಸಬೇಕು. ಸಾಮಾನ್ಯವಾಗಿ ಒಂದು ಜ್ವರ ಇರುತ್ತೆ, ಜ್ವರಕ್ಕೆ ಪ್ಯಾರಾಸ್ಟಿಮಾಲ್ ಅಂತಾರೆ, ಪ್ಯಾರಾಸ್ಟಿಮಾಲ್ ಕೊಟ್ರೆ ಒಂದ್ 2 ದಿವಸಕ್ಕೆ 3 ದಿವಸಕ್ಕೆ ಕಮ್ಮಿ ಆಗುತ್ತೆ. ಸೊ ಅಂತ ಟೈಮಲ್ಲಿ ನಾವು ಆಂಟಿಬಯೋಟಿಕ್ಸ್ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅದನ್ನೊಂದು ಮಾಡಬೇಕು. ಮತ್ತೆ ಮೂರನೇದಾಗಿ ಸೂಕ್ತವಾದ ಪ್ರತಿಜೀವಕ, ಅಂದ್ರೆ ಆಂಟಿಬಯೋಟಿಕ್ಸ್ ನ ಮಾತ್ರ ಕೊಡಬೇಕಾಗುತ್ತದೆ, ಸರಿಯಾದ ಡೋಸ್ ಅಲ್ಲಿ ಕೊಡಬೇಕಾಗುತ್ತದೆ. ಅಂದ್ರೆ ಸಾಮಾನ್ಯವಾಗಿ ಬ್ರಾಡ್ ಸ್ಪೆಕ್ಟ್ರಮ್ ಗಿಂತ ನ್ಯಾರೋ ಸ್ಪೆಕ್ಟ್ರಮ್ ನಿವಾರಕಗಳು, ಅಂದ್ರೆ ಆಂಟಿಬಯೋಟಿಕ್ಸ್ ಕೊಡೋದು ಉತ್ತಮ. ಮತ್ತೆ ಇನ್ನೊಂದು ಪಾಯಿಂಟ್ ಹೇಳ್ಬೇಕಂದ್ರೆ, ಇನ್ನೊಂದು ಇಂಪಾರ್ಟೆಂಟ್ ಅಂಶ, ಸೊ ರೋಗವನ್ನು ತಡೆಗಟ್ಟಬೇಕು ನಾವು ಮೇನ್ ಆಗಿ. ರೋಗ ತಡೆಗಟ್ಟಿದ್ರೆ ನಮ್ಗೆ ಔಷಧಿ ಕೊಡುವ ಪ್ರಮೇಯನೇ ಬರೋದಿಲ್ಲ. ಮತ್ತೆ ಹೆಚ್ಚಾಗಿ ಕಣ್ಗಾವಲು ಬಗ್ಗೆ ಇದ್ರ ಬಗ್ಗೆ ಅಂದ್ರೆ ಅವೇರ್ನೆಸ್ ಎಲ್ಲ ಮೂಡಿಸಬೇಕು, ವಿಜಿಲೆನ್ಸ್ ಇಡಬೇಕಾಗುತ್ತೆ. ಈಗ ಪಾಲಿಸಿ ಮೇಕರ್ಸ್ ಅಂತೀವಲ್ಲ, ಅಂದ್ರೆ ನೀತಿ ಆಯೋಜಕರು, ಅಂದ್ರೆ ನಿರ್ಧಾರ ಕೈಗೊಳ್ಳೋರು, ಈ ಒಂದು ಸಮಸ್ಯೆ ಜೊತೆ ಹೋರಾಡಬೇಕಾದ್ರೆ ಯಾರು ಸಹಾಯಕ್ಕೆ ಬರಬಹುದು? ಇದರಲ್ಲಿ ಇವರು ಪ್ರಮುಖ ಒಂದು ಇದು ಮಾಡ್ತಾರೆ ಇವರು ಕೆಲಸ ಇರಲ್ಲ, ಯಾಕಂದ್ರೆ ನೀತಿ ಆಯೋಜಕರಂದ್ರೆ ಪಾಲಿಸಿ ಮೇಕರ್ಸ್ ಅಂತಾರೆ. ಇವ್ರು ಏನೇನ್ ಮಾಡ್ಬೇಕಂದ್ರೆ ರಾಷ್ಟ್ರೀಯ ಯೋಜನೆಗಳು ರೂಪಿಸಬೇಕು, ಮತ್ತೆ ಅದನ್ನ ಕಾರ್ಯತಂತ್ರಕ್ಕೆ ತರಬೇಕು. ಬರೀ ರೂಪಿಸಿದ್ರೆ ಸಾಕಾಗಲ್ಲ, ಅದು ನಡಿಬೇಕು, ಅದು ಕರೆಕ್ಟ್ ಆಗಿ ನಡಿಬೇಕು, ಅದನ್ನ ಖಚಿತ ಮಾಡ್ಕೋಬೇಕು, ಅವ್ರು ಕಾರ್ಯತಂತ್ರಕ್ಕೆ ತರಬೇಕು. ಮತ್ತೆ ಈ ಗುಣಮಟ್ಟ, ಈ ಆಂಟಿಬಯೋಟಿಕ್ಸ್ ಗುಣಮಟ್ಟನ ಒಳ್ಳೆ ಗುಣಮಟ್ಟವಿರುವಂತಹ ಆಂಟಿಬಯೋಟಿಕ್ಸ್ ಮಾತ್ರ ಮಾರುಕಟ್ಟೆಯಲ್ಲಿ ಬಿಡಬೇಕಾಗುತ್ತದೆ. ಮತ್ತೆ ಇನ್ನೊಂದು ಅತಿಯಾದ ಸಂಶೋಧನೆ ಮಾಡಬೇಕು, ಮತ್ತೆ ಅಭಿವೃದ್ಧಿಗಾಗಿ ಈ ಫಾರ್ಮಸ್ಯುಟಿಕಲ್ ಕಂಪನೀಸ್ಗೆ ಉತ್ತೇಜನೆ ಕೊಡಬೇಕಾಗುತ್ತದೆ, ಸಂಶೋಧನೆ ಚೆನ್ನಾಗಿ ಮಾಡಬೇಕಾಗುತ್ತೆ. ಮತ್ತೆ ಬೇರೆ ಇದಂದ್ರೆ ನಿಮ್ಗೆ ಕೆಲವೊಂದು ಅಂದ್ರೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಆಗ್ಲಿ, ಈ ಸೋಂಕು ನಿವಾರಣೆ ಪ್ರೋಗ್ರಾಮ್ಸ್ ಆಗ್ಲಿ, ಇವೆಲ್ಲ ಸ್ವಲ್ಪ ಬಲಪಡಿಸಬೇಕು. ಮತ್ತೆ ಅಂತಿಮವಾಗಿ ತ್ಯಾಜ್ಯ ಇರುತ್ತಲ್ಲ ಆಸ್ಪತ್ರೆ ಮತ್ತೆ ವೈದ್ಯಕೀಯ ತ್ಯಾಜ್ಯಗಳನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಇಲ್ಲಾಂದ್ರೆ ಅದೇ ನಾನು ಹೇಳಿದ್ನಲ್ಲ ಆಗ್ಲೇ ಹೇಳ್ದಂಗೆ, ಸೊ ಈ ಚಯಾಪಚಯಗೊಳ್ಳದೆ ಪ್ರಾಣಿ ಅಥವಾ ನಮ್ಮಲ್ಲಿ ಇವಾಗ ನಮ್ಗೇನಾದ್ರು ರೋಗ ಬಂದಿದೆ ಅಂದ್ರೆ ನಾವು ಆಂಟಿಬಯೋಟಿಕ್ಸ್ ತಗೊಂತೀರಿ, ಅದು ಒಂದು 0.5% ಮೆಟಬಾಲಿಸಮ್ ಆಗುತ್ತೆ, ಇನ್ನು 0.5 ಹಾಗೆ ಉಳ್ಕೊಳುತ್ತೆ. ಹಾಗೆ ಉಳ್ಕೊಂಡು ನಮ್ಮ ಬಾಡಿಯಿಂದ ಮಲ ಅಥವಾ ಮೂತ್ರದಿಂದ ಹೊರಗಡೆ ಹೋಗುತ್ತೆ, ಹೊರಗಡೆ ಬಂದು ಪರಿಸರನ ಕಲುಷಿತಗೊಳಿಸುತ್ತದೆ, ಪರಿಸರದಲ್ಲಿ ಬೇರೆ ತರ ಸೂಕ್ಷ್ಮ ಜೀವಿಗಳು ಇರುತ್ತದೆ. ಸೊ ಆ ಸೂಕ್ಷ್ಮ ಜೀವಿಗಳನ್ನು ಕೂಡ ಸ್ವಲ್ಪ ನಿಮ್ಗೆ ಈ ಆಂಟಿಬಯೋಟಿಕ್ಸ್ ಏನು ನಿಮ್ ಪರಿಸರ ಅದ್ರ ಅಗೇನೆಸ್ಟ್ ಅದ್ರ ವಿರುದ್ಧವಾಗಿ ಪ್ರತಿರೋಧ ತೋರ್ಸಕ್ಕೆ ಶುರು ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ತ್ಯಾಜ್ಯ ಏನಿರುತ್ತೆ ಪಶು ವೈದ್ಯಕೀಯ ಆಗ್ಲಿ ಮಾಮೂಲಿ ವೈದ್ಯರಾಗ್ಲಿ ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಉಡುವಂತ ತ್ಯಾಜ್ಯನ ಸರಿಯಾದ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಇನ್ನೊಂದು ಡಾಕ್ಟರ್ ಚಂದ್ರಶೇಖರ್ ಅವರೇ, ಈಗ ಸಾರ್ವಜನಿಕರು ಅಥವಾ ಬಳಕೆದಾರರು ಏನಿರ್ತಾರಲ್ಲ, ಸೂಕ್ಷ್ಮ ನಿರೋಧಕ ಪ್ರಚೋದಕಗಳ ಸಮಸ್ಯೆ ಜೊತೆ ಯಾವ ತರ ಅವರು ಹೋರಾಡೋದ್ರ ಬಗ್ಗೆ ಸಹಾಯ ಮಾಡಬಹುದು? ಸೊ ಇಲ್ಲಿ ಸಾರ್ವಜನಿಕರು ಅಥವಾ ಬಳಕೆದಾರರು ತುಂಬಾ ಪ್ರಮುಖವಾದ ಪಾತ್ರ ವಹಿಸ್ತಾರೆ, ಯಾಕಂದ್ರೆ ಅವರಿಂದಾನೇ ನಮ್ಗೆಲ್ಲ ಇದು ಸ್ಪ್ರೆಡ್ ಆಗೋದು ಇವೆಲ್ಲ ಆಗುತ್ತಲ್ಲ. ಸೊ ಮೊದಲನೆಯದಾಗಿ ವೈದ್ಯರು ಹೇಳಿದಂಗೆ, ವೈದ್ಯರು ಹೇಳಿದ ಪ್ರಮಾಣ ಮತ್ತು ಅವಧಿ, ಅಂದ್ರೆ ಅವರು 10 ಮಾತ್ರೆ ವಾರದಲ್ಲಿ 10 ಮಾತ್ರೆ ತಗೋಪ್ಪ ಅಂದ್ರೆ, ಅಲ್ಲ ದಿನದಲ್ಲಿ 1-2 ಮಾತ್ರೆ ತಗೊಂಡ್ರೆ 2 ಮಾತ್ರೆ ತಗೋಬೇಕು, ದಿನದಲ್ಲಿ 1 ಮಾತ್ರೆ ತಗೋಬಾರ್ದು, ಅವ್ರು 10 ದಿವಸ ಹೇಳಿದ್ರೆ 10 ದಿವಸ ಅವ್ರಿಗೂ ತಗೋಬೇಕು. ಸೊ ಅದನ್ನ ಚಾಚು ತಪ್ಪದೇ ಪಾಲಿಸಬೇಕಾಗುತ್ತದೆ. ಸೊ ಇನ್ನೊಂದು ಸ್ವಚಿಕಿತ್ಸೆ ಅಂದ್ರೆ ಸೆಲ್ಫ್ ಟ್ರೀಟ್ಮೆಂಟ್ ಇವತ್ತು ಯಾವುದೇ ಕಾರಣಕ್ಕೂ ಮಾಡ್ಕೋಬಾರ್ದು. ಸೊ ಅವರು ಯಾವ್ದೇ ತರ ಏನೇ ಪ್ರಾಬ್ಲಮ್ ಬರಲಿ, ಏನೇ ಒಂಥರ ಇದಾಗಿರ್ಲಿ, ವೈದ್ಯರ ಬಳಿ ಹೋಗ್ಬೇಕು, ವೈದ್ಯರು ಹೇಳದಂಗೆ ನಡ್ಕೋಬೇಕಾಗುತ್ತದೆ. ಮತ್ತೆ ಸ್ವಚ್ಛತೆಯನ್ನು ಕಾಪಾಡಬೇಕಾಗುತ್ತೆ. ನಾವು ಸ್ವಚ್ಛತೆ ಮಹಾತ್ಮ ಗಾಂಧೀಜಿ ಹೇಳಿದಂಗೆ ಏನು ಸ್ವಚ್ಛತೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರಲ್ಲ ಮಹಾತ್ಮ ಗಾಂಧೀಜಿ ಅವರು, ಅದೇ ತರ ಇಲ್ಲಿ ನಾವು ಸ್ವಚ್ಛತೆ ಕಾಪಾಡ್ಕೊಂಡ್ರಿಂದ ನಮ್ಗೆ ಸುಮಾರು ಬೇರೆ ಬೇರೆ ರೋಗಗಳೆಲ್ಲ ತಡೆಗಟ್ಟಬಹುದು. ಕಡೆಯದಾಗಿ ನಾವು ಸೋಂಕು ತಡೆಗಟ್ಟಲು ಇತರೆ ರೋಗಿಗಳ ಸಂಪರ್ಕವನ್ನು ತಪ್ಪಿಸಬಹುದು. ಅಂದ್ರೆ ಯಾರಿಗೋ ಒಬ್ರು ರೋಗ ಬಂದಿರುತ್ತೆ, ಇವಾಗ ಕೋವಿಡ್ ಸಮಯದಲ್ಲಿ ನಾವು ಕೋವಿಡ್ ಒಬ್ರಿಗೆ ಯಾರ್ಯಾರು ಬಂದ್ರೆ ಅವ್ರ ಹತ್ರ ಹೋಗ್ತಾನೆ ಇರಲಿಲ್ಲ. ಅದೇ ತರ ಇಲ್ಲಿ ನಾವು ಯಾರಿಗಾದ್ರು ಒಂದು ರೋಗ ಏನಾದ್ರು ಅಂದ್ರೆ ಆದಷ್ಟು ಅವಾಯ್ಡ್ ಮಾಡಬೇಕು, ದೂರ ಇರಬೇಕು. ಎಸ್ಪೆಷಲಿ ಮಕ್ಕಳು, ಸಣ್ಣ ಮಕ್ಕಳು, ವೃದ್ಧರು ಇವರೆಲ್ಲ ಯಾರಾದ್ರು ಒಬ್ರು ರೋಗ ಬಂದಿದೆ ಅವ್ರ ಹತ್ರ ಹೋಗ್ಬಾರ್ದು, ಅವರಿಂದ ದೂರ ನಾವು ಕಾಪಾಡ್ಕೊಳ್ಬೇಕಾಗ್ತದೆ. ಸೊ ಇವೆಲ್ಲ ಅಲ್ಲದೆ ನಿಮ್ಗೆ ಈ ಆಂಟಿಬಯೋಟಿಕ್ಸ್ಗೂ ಅಗೇನ್ ಪರ್ಯಾಯ ಔಷಧಿಗಳು ಬಳಸೋದು ಉತ್ತಮ. ಆಂಟಿಬಯೋಟಿಕ್ಸ್ ಎಲ್ಲೆಲ್ಲಾಗುತ್ತೋ ಅಷ್ಟು ಅವಾಯ್ಡ್ ಮಾಡ್ಬೇಕು, ನಾವು ಆದಷ್ಟು ಅವಾಯ್ಡ್ ಮಾಡ್ಬೇಕಾಗುತ್ತೆ ಆಂಟಿಬಯೋಟಿಕ್ಸ್ ನ. ಸೊ ಅದಕ್ಕೆ ಪರ್ಯಾಯ ಏನಿದೆ ಅದು ತಗೋಬೇಕಾಗುತ್ತದೆ. ಸೊ ಇವೆಲ್ಲ ಇಷ್ಟು ಸಾರ್ವಜನಿಕರು ಬಳಕೆದಾರರು ಮಾಡಬೇಕಾದಂತ ಒಂದು ತಡೆಗಟ್ಟಲು ಅವರು ಕೈ ಜೋಡಿಸಬೇಕಾಗುತ್ತದೆ. ಸೊ ಇಲ್ಲಿ ಕೊನೆಯದಾಗಿ ಹೇಳ್ಬೇಕಂದ್ರೆ ನಾನು ಸೂಕ್ಷ್ಮಜೀವಿ ನಿವಾರಕ ಪ್ರತಿರೋಧಕ ಇಂದು ಯಾವುದೇ ಕ್ರಮವಿಲ್ಲದಿದ್ದರೆ, ಅಂದ್ರೆ ನಾವು ಯಾವುದೇ ತರ ಕ್ರಮ ತಗೊಳ್ದಿರ, ನಾಳೆ ನಮ್ಗೆ ಯಾವ್ಯಾವ ಲಭ್ಯವಿರುವ ಔಷಧಿಗಳು ಕೂಡ ಈ ಸೂಕ್ಷ್ಮ ಜೀವಿಗಳ ವಿರುದ್ಧ ಬರೋದೇ ಇಲ್ಲ. ಸೊ ಇಂದು ಕ್ರಮ ತಗೊಳ್ಳದಿದ್ರೆ ನಾಳೆ ನಮ್ಗೆ ಚಿಕಿತ್ಸೆನೇ ಇಲ್ಲ. ಹಾಗಾಗಿ ಅಂದ್ರೆ ಈಗ ಈ ಸೂಕ್ಷ್ಮ ಜೀವ ನಿವಾರಕಗಳ ಪ್ರತಿರೋಧ ತುಂಬಾ ಮಹತ್ವದ್ದು. ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆಂಟ್ ಬಗ್ಗೆ ನಾವು ತುಂಬಾ ಕಾಳಜಿ ವಹಿಸಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಾವು ಈಗ ಈ ಒಂದು ರೆಸಿಸ್ಟೆಂಟ್ ಪವರ್ ಅನ್ನ ಕಡಿಮೆ ಮಾಡ್ಕೋಬಾರ್ದು. ನಮ್ಮ ದೇಹದಲ್ಲಿ ಇರೋಂತ ಒಂದು ಪ್ರತಿರೋಧಕ ಅದು ಹಾಗೆ ಇರಲಿ, ಆದ್ರೆ ನಾವು ಜಾಸ್ತಿ ಏನು ಬ್ಯಾಡದಿದ್ದು ಔಷಧಿಗಳನ್ನ ಬಳಸ್ತಾ ಹೋದಂಗೆ ನಮ್ಮಲ್ಲಿರುವಂತ ಒಂದು ಇಮ್ಯುನಿಟಿ ಶಕ್ತಿ ಕಡಿಮೆ ಆಗ್ತದೆ. ಅದು ಪ್ರಾಣಿಗಳಲ್ಲಿ ಆ ತರ ಮಾನವರಲ್ಲೂ ಕೂಡ ಅದೇ ತರ ಆಗುತ್ತೆ. ಯಾರಿಗೂ ಎಲ್ಲಾರ್ಗು ಅನ್ವಿಸ್ತದೆ, ಯಾವುದೇ ಸ್ಥಳದಲ್ಲಾಗ್ಲಿ ಯಾರನ್ನಾದ್ರೂ ಇದು ಆಗುತ್ತೆ ಇದು. ಯಾಕಂದ್ರೆ ನಾನು ಹೇಳಿದಾಗ ಮೊದ್ಲು ಹೇಳಿದಾಗ ಮನುಷ್ಯರಲ್ಲಾಗ್ಲಿ, ಯಾಕಂದ್ರೆ ಮನುಷ್ಯರಿಗೂ ರೋಗ ಬರುತ್ತೆ, ಯಾವ್ಯಾವ ಇದಕ್ಕೆ ಜೀವ ಇದೆಯೋ ಪ್ರತಿಯೊಂದು ಜೀವಿಗಳಿಗೂ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಬರುವ ಸಾಧ್ಯತೆ ಇದೆ, ಮನುಷ್ಯರಾಗ್ಲಿ ಪ್ರಾಣಿಗಳಾಗ್ಲಿ ಅಥವಾ ಗಿಡ ಮರಗಳಾಗ್ಲಿ. ಯಾಕಂದ್ರೆ ಜೀವ ಇರೋದಕ್ಕೆಲ್ಲ ರೋಗ ರುಜಿನಗಳು ಬಂದೇ ಬರೋದು ಸಾಮಾನ್ಯ. ಸೊ ಅದಕ್ಕಾಗಿ ಆಂಟಿಬಯೋಟಿಕ್ಸ್ ಅನ್ನ ನೀವು ದುರುಪಯೋಗ ಪಡಿಸ್ಕೋಬಾರ್ದು, ಸದುಪಯೋಗ ಪಡಿಸ್ಕೋಬೇಕು, ಮತ್ತೆ ಈಗ ಜಾಸ್ತಿ ಬಳಸಬಾರ್ದು ಅನ್ನೋದು ಕೂಡ

ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಇನ್ನೀಗ ರಾಜಶೇಖರ್ ಮತ್ತು ಸಂಗಡಿಗರಿಂದ ಒಂದು ಜನಪದ ಗೀತೆ. ಕೊಂಬೆ ಕೊಂಬೆಲ್ಲ ಕೋಗಿಲೆ ಕೂಗಿ ಕೂಗಿ ಕರ್ದಾವೆ, ಮಾಯಕರ ಗುರುವೆ ಮುದ್ದು ಬೈರುವ ಚುಂಚನಗಿರಿಯ, ಮಾಯಕರ ಗುರುವೆ ಮುದ್ದು ಬೈರುವ. ಕೊಂಬೆ ಕೊಂಬೆಲ್ಲ ಕೋಗಿಲೆ ಕೂಗಿ ಕೂಗಿ ಕರ್ದಾವೆ, ಮಾಯಕರ ಗುರುವೆ ಮುದ್ದು ಬೈರುವ ಚುಂಚನಗಿರಿಯ, ಮಾಯಕರ ಗುರುವೆ ಮುದ್ದು ಬೈರುವ. ಕೊಂಬೆ ಕೊಂಬೆಲ್ಲ ಕೋಗಿಲೆ ಕೂಗಿ ಕೂಗಿ ಕರ್ದಾವೆ, ಮಾಯಕರ ಗುರುವೆ ಮುದ್ದು ಬೈರುವ ಚುಂಚನಗಿರಿಯ, ಮಾಯಕರ ಗುರುವೆ ಮುದ್ದು ಬೈರುವ. ಶರಣೆಂದು ಶಿವನಿಗೆ ಶರಣೆಂದು ಗುರುವಿಗೆ, ಶರಣೆಂದು ಶಿವನಿಗೆ ಶರಣೆಂದೇ ಗುರುವಿಗೆ, ಶರಣೆಂದೇ ಮುದ್ದು ಭೈರವನ ಪಾದಕ್ಕೆ ತೊರವೆತ್ತಿ ಹಾಡಿ ಕರೆದವು ಮುದ್ದು ಬೈರುವ. ಕೊಂಬೆ ಕೊಂಬೆಲ್ಲ ಕೋಗಿಲೆ ಕೂಗಿ ಕೂಗಿ ಕರೆದಾವೆ, ಮಾಯಕರ ಗುರುವೆ ಮುದ್ದು ಬೈರುವ ಚುಂಚನಗಿರಿಯ, ಮಾಯಕರ ಗುರುವೆ ಮುದ್ದು ಬೈರುವ. ಶರಣೆಂದೆ ಶಿವನಿಗೆ ಶರಣೆಂದೆ ಗುರುವಿಗೆ, ಶರಣೆಂದೆ ಶಿವನಿಗೆ ಶರಣೆಂದೆ ಗುರುವಿಗೆ, ಶರಣೆಂದು ಮುದ್ದು ಬೈರುವನ ಪಾದಕ್ಕೆ ಸೊರವೆತ್ತಿ ಹಾಡಿ ಕರೆದಾವು ಮುದ್ದು ಬೈರುವ. ಕೊಂಬೆ ಕೊಂಬೆಲ್ಲ ಕೋಗಿಲೆ ಕೂಗಿ ಕೂಗಿ ಕರೆದಾವೆ, ಮಾಯಕರ ಗುರುವೆ ಮುದ್ದು ಬೈರುವ ಚುಂಚನಗಿರಿಯ, ಮಾಯಕರ ಗುರುವೆ ಮುದ್ದು ಬೈರುವ. ಮೂಡೋ ಮುತ್ತನಗಿರಿ ಪಡುವೋ ಚಿನ್ನಗಿರಿ, ಮೂಡೋ ಮುತ್ತನಗಿರಿ ಪಡುವ ಚಿನ್ನಗಿರಿ, ಅಣ್ಣ ಭೈರವನ ಗಿರಿ ಮೇಲೆ ಕೋಗಿಲೆ ಸಣ್ಣದನಿ ಎತ್ತಿ ಸರಳೆ ಕೂಗ್ಯಾವು ಮುದ್ದು ಬೈರುವ. ಕೊಂಬೆ ಕೊಂಬೆಲ್ಲ ಕೋಗಿಲೆ ಕೂಗಿ ಕೂಗಿ ಕರೆದಾವೆ, ಮಾಯಕರ ಗುರುವೆ ಮುದ್ದು ಬೈರುವ.